ವಾರಪೂರ್ತಿ ಒಂದು ಮಿಶ್ರ ವಾತಾವರಣ ಇರಬಹುದು, ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂತಹ ಒಂದು ವಿಚಾರಿತ್ತು. ವಿಶೇಷವಾಗಿ ವಾರದ ಕೊನೆಗೆ ಅಂತಂದ್ರೆ ಶನಿವಾರದ ನಂತರ ಒಂದು ಮೂರ್ನಾಲ್ಕು ದಿವಸ ಏನಿತ್ತು, ಭಾರತೀಯ ಹವಾಮಾನ ಇಲಾಖೆಯವರು ಒಂದು ಅನುಮಾನವನ್ನ ವ್ಯಕ್ತ ಮಾಡಿದ್ರು. ಮಯಮ್ನಾರ್ ಸಮೀಪ ಬಂಗಾಳ ಕೊಲ್ಲಿ ಒಳಗ ಒಂದು ವಾಯುಭಾರ ಕುಸಿತಾಗಿ ಅದು ಚಂಡಮಾರುತವಾಗಿ ಪರಿವರ್ತನೆ ಆಗ್ತದ ಅನ್ನುವಂತಹ ಒಂದು ಅನುಮಾನವನ್ನ ಅವರು ವ್ಯಕ್ತ ಮಾಡಿದ್ರು. ಅದೇ ರೀತಿಯಾದಂತಹ ಒಂದು ಮುನ್ಸೂಚನಾ ಚಿತ್ರಣ ಕೂಡ ನಾವು ನೋಡ್ತಾ ಇದ್ವಿ, ಆದರೆ ಆ ಒಂದು ಘಟನೆ ಸಂಭವಿಸಲಿಲ್ಲ ಅನ್ನುವಂಥದ್ದನ್ನ ನಾವು ಇಲ್ಲಿ ಮನಗಾಣಬೇಕು. ಹೀಗಾಗಿ ವಾರದ ಕೊನೆಗೆ ಏನು ನಾವು ನಿರೀಕ್ಷೆ ಮಾಡಿದ್ವಿ, ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂತಹದ್ದು ಏನು ಸೂಚನೆ ಇತ್ತು. ಅದು ನೂರಕ್ಕೆ ನೂರು ಆಗಲಿಲ್ಲ ಅಂತಂದ್ರೂ ಕೂಡ ಮಳೆಯ ವಾತಾವರಣ ಅಂತೂ ನಮ್ಮ ಭಾಗದೊಳಗೆ ಇತ್ತು. ಅನೇಕ ಕಡೆಗಳಲ್ಲಿ ಮಳೆಯನ್ನ ನಾವು ಈ ಸಂದರ್ಭದೊಳಗೆ ಪಡೆದಿವಿ. ಕೆಲವು ಕಡೆ ಬಿಸಿಲಿನ ವಾತಾವರಣ ಇತ್ತು. ಮುಖ್ಯವಾಗಿ ಇಲ್ಲಿ ನಾವು ಅನುಭವಿಸಿದ್ದೇನಪ್ಪಾ ಅಂತಂದ್ರೆ ಇಲ್ಲಿ ತನಕ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಬಹಳಷ್ಟು ಮಳೆಯಾಯಿತು, ಅದರಿಂದಾಗಿ ಬಹಳಷ್ಟು ತೊಂದರೆಯಾಗಿದೆ. ಯಾವುದೇ ಕೃಷಿ ಚಟುವಟಿಕೆ ಮಾಡುವುದಕ್ಕೆ ಅನುಕೂಲ ಆಗ್ತಾ ಇಲ್ಲ, ಎಲ್ಲಾ ಬೆಳೆಗಳು ಹಾಳಾಗಿ ಹೋಗ್ತಾ ಇದ್ದಾವ ಅನ್ನುವಂತಹ ಒಂದು ದುಃಖ ಏನದ ತಮ್ಮಲ್ಲಿ ಆತಂಕ ಅದು ಮನೆ ಮಾಡಿತ್ತು ಅಂತ ಹೇಳಿ ಹೇಳಬಹುದು. ಯಾಕಪ್ಪ ಅಂತಂದ್ರೆ ಇಷ್ಟು ದಿವಸ ತಾವು ಕಷ್ಟಪಟ್ಟು ಬೆಳೆದಿದ್ರಿ, ಒಳ್ಳೆ ಸೀಸನ್ ಶುರು ಆಗದ ಅಂತಂದ್ರೊಳಗೆ ಯಾವಾಗ ಮಳೆ ಬರಬಾರದು ಆ ಸಮಯದೊಳಗೆ ಮಳೆ ಬಂದು ಹೊಲದೊಳಗೆಲ್ಲ ನೀರು ನಿಂತು ಬಹಳಷ್ಟು ಸಮಸ್ಯೆಯನ್ನ ತಂದೊಡ್ಡಿತು ಅನ್ನುವಂತಹ ಮಾತು. ಮಳೆ ಬೇಕಾದಾಗ ಸಹಿತ ಎಷ್ಟು ಪ್ರಮಾಣದೊಳಗೆ ಬರಬೇಕಾಗಿತ್ತು ಅಷ್ಟು ಪ್ರಮಾಣಕ್ಕಿಂತ ಹೆಚ್ಚು ಬಂದು ಅಲ್ಲೂ ಕೂಡ ಸಮಸ್ಯೆ ಆಗಿದ್ದನ್ನ ನಾವು ನೋಡ್ತಾ ಇದ್ವಿ. ತಾವು ಕಳೆದ ವಾರನೇ ತಮ್ಮ ವಿಚಾರಗಳನ್ನ ಹೇಳಿದ್ರಿ, ಯಾವ ರೀತಿಯಾದಂತಹ ಮಳೆ ತಮ್ಮಲ್ಲಿ ಆಗಿದೆ, ಅದರಿಂದ ಏನೇನಾಗಿದೆ ಅನ್ನುವಂತಹ ಒಂದು ಅನುಭವ ಕೂಡ ತಾವು ನಮಗೆ ಆಡಿಯೋ ಮೂಲಕ ವಿಡಿಯೋ ಮೂಲಕ ಕಳಿಸಿದ್ರಿ. ಕಳೆದ ಕಾರ್ಯಕ್ರಮದೊಳಗೆ ನಾವು ಪೂರ್ಣ ಪ್ರಮಾಣದ ಮೇಘ ಸಂದೇಶವನ್ನ ಪ್ರಸಾರ ಮಾಡಲಿಲ್ಲ, ಅನಿವಾರ್ಯ ಕಾರಣಗಳಿಂದಾಗಿ ಸಮಯದ ಅಭಾವ ಇತ್ತು, ಹಿಂಗಾಗಿ ನಾವು ಮಾಡಲಿಲ್ಲ. ಅದಕ್ಕಾಗಿ ತಮ್ಮ ಅನಿಸಿಕೆಗಳನ್ನ ನಾವು ಈ ವಾರಕ್ಕೆ ಮುಂದೂಡಿದ್ವಿ. ಈ ವಾರ ತಮ್ಮ ಅನಿಸಿಕೆಗಳನ್ನ ನಾವು ಕೇಳೋಣ. ಈ ಅನಿಸಿಕೆಗಳು ಗಮನಿಸಬೇಕು, 28ನೇ ತಾರೀಕು ಪ್ರಸಾರವಾದಂತಹ ಮೇಘ ಸಂದೇಶದೊಳಗೆ ನಾವು ಹಾಕೊಳ್ಬೇಕಾಗಿತ್ತು, ಆದ್ರೆ ನಾವು ಇವತ್ತಿನ ದಿವಸ ತಮ್ಮ ಆ ಅನಿಸಿಕೆಗಳನ್ನ ಹಾಕೊಳ್ತಾ ಇದ್ದೀವಿ. ಅದನ್ನ ತಾವು ದಯವಿಟ್ಟು ಗಮನಿಸಬೇಕು. ಯಾಕಪ್ಪ ಅಂತಂದ್ರೆ ಈ ಎಲ್ಲ ಅನುಭವಗಳು ಹಿಂದಿನ ವಾರಗಳಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಅನುಭವಗಳದಾವ. ಆ ಅನುಭವಗಳನ್ನ ನಾವು ಕೇಳಿ ಮುಂದುವರಿಯೋಣ. ಈಗ ತಮ್ಮ ಅನಿಸಿಕೆಗಳು. ರೈತ ಸಂದೇಶ. ಸರ್, ನೀವು ಇಂಡಿ ತಾಲೂಕು ಕಲ್ಸಂಗಿಂದ ಡಾಕ್ಟರ್ ಭೂಪಾಲಿ ಸಪ್ರೇಮ ನಮಸ್ಕಾರ ಸರ್, ರೂಢಿ ಸರ್. ಸರ್, ಈಗಿನ ಈ ಆಸ್ಪತ್ರೆಯಿಂದ ಬಂದಿದೆ ಸರ್, ಕಂಟಿನ್ಯೂ ಮಳೆ ಸರ್, ಸಾಕು ಸಾಕಾಗಿ ಹೋಗಿದೆ ಸರ್, ಇನ್ನ ಇದು ಕಂಟಿನ್ಯೂ ನೈಟ್ ಬರುವಂತ ಲಕ್ಷಣಗಳು ಇದೆ ಸರ್. ಓಕೆ, ಬಾಯ್. ನಮ್ಮ ಸೋಮಶೇಖರ್ ರೂಢಿ ಸರ್ ಅವರಿಗೆ ನಮಸ್ಕಾರಗಳು. ಇಂಡಿ ತಾಲೂಕಿನ ಮಂತನಾಳ ಗ್ರಾಮದ ಹಸನ್ ಸಾಬ್ ಶೇಖ್ ಅಂತ ಮಾತಾಡೋದು ಸರ್. ಎಲ್ಲ ರೈತ ಮಿತ್ರರಿಗೂ ನಮಸ್ಕಾರಗಳು. ನಿನ್ನೆ ರಾತ್ರಿ 9 ಗಂಟೆಯಿಂದ ಚಾಲು ಆಗಿದ್ ಮಳೆ 10 ಗಂಟೆ ತನಕ ಬಿದ್ದೈತಿ ಸರ್. ತೊಗರಿಗೆ ಹೊಳೆ ಮಳೆ ಆಗೈತಿ ಸರ್. ಎರಡು ಬಿಡಿ ಬಿಚ್ಚಿದ್ದು ಎಲ್ಲ ಮುಚ್ಕೊಂಡು ಹೋಗಿದ್ದೇವೆ ಸರ್. ಹೊಳೆ ಮಳೆ ಆಗೈತ್ರಿ ಸರ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಸರ್. ಬಿಜಾಪುರ ಜಿಲ್ಲಾ ಚರ್ಚನ್ ತಾಲೂಕು ಸರ್, ನಂದ್ರಿಯಲ್ಲಿ ಒಳ್ಳೆ ಮಳೆ ಬೀಳುತ್ತೆ ಸರ್. ರಾತ್ರಿ 3 ಚಾಲು ಆಗುತ್ತೆ ಸರ್. ಏನ ಕಟ್ಟಿಲ್ಲ ಸರ್, ಈಗ ಬರ್ಲಾತ ಸರ್ ಮಳೆ. ಬೆಳ್ಳವಗನ ಆಗ್ಯದ ಸರ್, ಈಗ ಏನ ಕಟ್ಟಿಲ್ಲ ಸರ್. ಮಾಡಗಡ ಪುಲ್ ಆಗುತ್ತೆ ಸರ್. ಇವತ್ತ ಭಾರಿ ಮಳೆ ಅದ ಸರ್. ಇದು ಎಲ್ಲರೂ ಎಚ್ಚರಿಕೆ ಇರ್ಬೇಕು ಸರ್. ಚಂಡಮಾರುತ ಇದು ಬಹಳ ಇದು ಸರ್. ಇದು ಗುಲಾಬ್ ಹೂವಿನ ಆಕಾರ ಎಲ್ಲ ಕಡೆ ಸರ್. ಇದು ನಮಸ್ಕಾರ ಸರ್. ಥ್ಯಾಂಕ್ಸ್. ಇಂಡಿ ತಾಲೂಕು ಚಿದಾನಂದ ಬೇನೋತ ಮಾತಾಡ್ತಾ ಇದ್ದೀನಿ ಸರ್. ಮೊದಲಿಗೆ ಸೋಮಶೇಖರ್ ಸುರುಳಿ ಸರ್, ನಮಸ್ಕಾರ ಸರ್. ನೋಡ್ರಿ ಸರ್, ನಮ್ ಕಡೆ ಮೈನಿ ಇಲ್ಲ ಸರ್. ಸರ, ಒಂದ್ ವಾರ ಸರ ಮಳೆ ಇಲ್ಲ ಸರ್. ಒಟ್ಟ ಮಳೆ ಆಗಲ್ಲ ಸರ್. ಕಡೆ ಕಡೆ ಆತ ಸರ್. ನಮ್ ಕಡೆ ಒಟ್ಟ ಮಳೆ ಇಲ್ಲ ಸರ್. ಸುತ್ತಲ ಆತ ಸರ್ ಮಳೆ. ನಟ್ ನಡುವಕ್ ಮೈನಿ ಇಲ್ಲ ಸರ್. ಇಟ್ಟು ಮಳೆ ಆಯ್ತನ್ ಸರ್. ಬೇಸಾದ ತರ ತೊಗರಿ ಗುಡಿಗೆ ಅನುಕೂಲ ಆತ ಸರ್. ಓಕೆ ಸರ್. ಇಟ್ಟು ಮಳೆ ಏನಿಟ್ಟು ಯಾವ ಬರ್ತದೆ ತಿಳಿಸ್ಕೊಡ್ರಿ ಸರ್. ನಮಸ್ಕಾರ ಸರ್. ಮೊನ್ನೆ ಒಂದು ದಿನ ಮಾತ್ರ ಬಂದಿಲ್ಲ ನಮ್ಮ ಹತ್ರ ಮಳೆ ಸರ್. ಡೈಲಿ ಇದ್ದಂಗಿದೆ ಸರ್ ಮಳೆ. ಇನ್ನು ರಾತ್ರಿ ಎಷ್ಟ್ ಹೊಡಿತಿ ಸರ್. ಹಳ್ಳ ಕಳ್ಳಗಳು ಕಂಡಬಿಟ್ಟು ಬಂದ ಸರ್. ಎಲ್ಲ ನಮ್ ತೊಗರಿಗಳು ಪೂರ ನೀರಲ್ಲಿ ನಿಂತಿದೆ ಸರ್. ನಮ್ ಕಡೆ ವಜ್ಜಾಗ್ ಬಿಟ್ಟದ್ರಿ. ಮೇಲ್ಕುಂದಕ್ಕೆ ಗ್ರಾಮ, ಕಲಬುರಗಿ ಜಿಲ್ಲೆ. ನಮಸ್ಕಾರ ಸರ್. ನಾನು ಸಿದ್ದಾರಾಮ್ ಬಳಗರ ಅಂತ ಮಾತಾಡ್ತಾ ಇದ್ದೇನ್ರಿ, ಅಕ್ಕಲಕೋಟ್ ತಾಲೂಕಿನ ನಜಿಕ್ ಚಿಂಚೋಳಿಯಿಂದ. ನಮ್ಮ ರೂಳಿ ಸರ್ ಅವರಿಗೂ ಹಾಗೂ ನಮ್ಮ ಎಲ್ಲ ರೈತ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಈಗ ನಮ್ಮ ಚಿಂಚೋಳಿಯಲ್ಲಿ ಸರ 9 ಗಂಟೆಯಿಂದ ಅಗದಿ ಒಳ್ಳೆ ಮಳೆ ಆಗ್ತಾ ಇದೆ ರೀ. ಜೋರಾದ ಮಳೆ ಅದ ರೀ. ಮನಗಂಡ ಮಳೆ ಆಗ್ತಾ ಇದೆ ರೀ. ಬಸವಕಲ್ಯಾಣ ತಾಲೂಕ ಗುಂಡು ಗ್ರಾಮ. ನನ್ನ ಹೆಸರು ಅಜಯಮಸ್ತಾನ್. 5 ಗಂಟೆಯಿಂದ 5:30 ತನಕ ಚಾಲು ಆಗಿತ್ತು, ಈಗ ಬಂದ್ ಆಗಿದ್ರಿ. ಮತ್ 6:15 ಸ್ಟಾರ್ಟ್ ಆಗಿದ್ರಿ ಮಳಿ, ಜೋರಾಗಿ ಮಳಿ ಇದ್ರಿ. ಕಂಡಂಗ್ ಮಾಡ್ಬೇಕು ಅದಾರಿ. ನಮಸ್ಕಾರ ಸರ್, ನಾ ಕೊಳ್ಳೂರಿಂದ ಮಲ್ಲಿಕಾರ್ಜುನ ಮಾತಾಡತ್ತೀರಿ ಸರ್. ಸರ್, ನೀವು ಏನ್ ಹೇಳಿರಿ ಸರ್ ಅದೇ ಪ್ರಕಾರ ನಡೆದಾದ್ರೆ ಸರ್, 5:21 ಸಂಚಿಕೆ ಪ್ರಕಾರ ಬುಧವಾರ ಗುರುವಾರ ಶುಕ್ರವಾರ ಸಾಧಾರಣ ಮಳೆ ಎಲ್ಲಿ ಬಿತ್ತು ಎಲ್ಲಿಲ್ಲ ಅಂತ ಹೇಳಿದ್ರೆ ಸರ್, ಶನಿವಾರ ರವಿವಾರ ಸೋಮವಾರ ಮಂಗಳವಾರದಿಂದ ವ್ಯಾಪಕದಿಂದ ವ್ಯಾಪಕ ಮಳೆ ಅಂತ ಹೇಳಿದ್ರು ಸರ್. 4 ದಿನ 90% ಅಂತ ಹೇಳಿದ್ರು ಸರ್. ಬುಧವಾರ ಗುರುವಾರ ಗುಲ್ಬರ್ಗ ಬೀದರ್ 75% ಹೇಳಿದ್ರು ಸರ್. ಜೈರಾಬಾದ್ ಬುಧವಾರ ಗುರುವಾರ 75, ಶುಕ್ರವಾರ 85, ಶನಿವಾರ 90, ರವಿವಾರ 90, ಸೋಮವಾರ 90, ಮಂಗಳವಾರ 90 ಹೇಳಿದ್ರು ಸರ್. ಸರ್, ಅದೇ ಪ್ರಕಾರ ನಮ್ಮಲ್ಲಿ ಬುಧವಾರ ಬಿಸಿಲಿತ್ತು ಸರ್, 70% ತನಕ ಮಳೆ ಬಂದಿಲ್ರಿ ಒಟ್ಟ. ಗುರುವಾರ 75% ಹೇಳಿದ್ರು ಸರ್ ಗುಲ್ಬರ್ಗ, ಬೀದರ್ 80, ಜೈರಾಬಾದ್ 80 ಹೇಳಿದ್ರು ಸರ್. ಭಾರಿ ಮಳೆ ಬಿದ್ದ ಸರ್ ಅವತ್ತು. 1 ತಾಸು 3.5 ಗಂಟೆ ಚಾಲು ಆದಂತ ಮಳೆ, ಗಾಳಿ ರಭಸದೊಂದಿಗೆ ಮಳೆ ಚಾಲು ಆಗಿ ಕಸಿ 4 ತನಕ ಮಳೆ ಬಿದ್ದ ಸರ್. ತದನಂತರ ಸರ್ ಶುಕ್ರವಾರ ರಾತ್ರಿ 10:15 ಟೈಮಿಗೆ 1:10 ಮಳೆ ಬಿದ್ದ ಹೋಗಿದ್ರಿ. ಮತ್ತೆ ಶನಿವಾರ ಬಿಸಿಲು ಬಿದ್ದಿತ್ತು ಸರ್. ರವಿವಾರ ಮಧ್ಯಾಹ್ನ 3 ಗಂಟೆಗೆ ಪ್ರಾರಂಭದ ಮಳೆ, ಚಂದ್ರಪಳ್ಳಿ, ಕೊಳ್ಳೂರು, ನಾಗೇದ್ರ ಸುತ್ತಮುತ್ತ ಊರುಗಳಲ್ಲಿ ಭಾರಿ ಮಳೆ ಬಿದ್ದ ಸರ್. ನಿನ್ನೆ ಸೋಮವಾರ ಸರ್ 1 ಊರು ಅಂಬದಿಲ್ರಿ ಸರ್, ಸುತ್ತಮುತ್ತ ಹಳ್ಳಿ ಪೂರ ಎಲ್ಲಿ ಮಣ್ಣೆ ಕಳಿತಕ್ಕ ಭಾರಿ ಮಳೆ ಬಿದ್ದ ಸರ್. 1 ಗಂಟೆ ಪ್ರಾರಂಭ ಆದಂತ ಮಳೆ, 2 ಗಂಟೆ ತನಕ ಭಾರಿ ಮಳೆ ಬಿದ್ದ ಸರ್. ಸರ್, ಮಳೆಕಿನ್ನ ನೀವು ಏನ್ ಹೇಳಿದ್ರಿ ಸರ್ ವ್ಯಾಪಕ ವ್ಯಾಪಕ ಮಳೆ ಹೇಳಿದ್ರಿ ಸರ್. ಸರ್, ಗಾಳಿ ಬಿಟ್ಟದಂದ್ರೆ ಲೆಕ್ಕ ತಪ್ಪು ಗಾಳಿ ರೀ ಸರ್. ಒಂದೊಂದ್ ಗಿಡ ಬಿದ್ದವ್ರಿ, ಕಂಬ ಬಿದ್ದವ, ದಾರೋ ದಿಕ್ಕಾಗಿದ್ರೆ ಒಟ್ಟ ರೈತನ ಪಾಡ ದಾರೋ ದಿಕ್ಕ ಅಂತ ಹೇಳಿರಿ. ಬಣಿ ಮ್ಯಾಗಿನ ತಾಳ್ಪತ್ರೆ ಹಾರೋಗ್ಯವ್ರಿ ಸರ್, ಬಣಿಮಿ ಕುಪ್ಪಿ ಇಟ್ಟಿದ್ ಬಣಿಮಿ ಪಲ್ಟಿ ಆಗ್ಯಾವ್ರಿ ಸರ್. ಅಂತ ಗಾಳಿ ಮಳಿ ತಗೊಂಡ್ರಿ ಸರ್ ನಿನ್ನೆ. 100-90% ಮಳಿ ಇದ್ದನ್ನು 100-100% ಸರ್ ಗಾಳಿನೇ ಗಾಳಿ ನೋಡ್ರಿ ಸರ್. ಅಂತ ಗಾಳಿ ಸರ್, ಅಂತ ಮಳಿ ಸರ್. ಹುಬ್ಬಿ ಮಳಿ ಗಬ್ಬೆ ಹಬ್ಸ್ತು, ಹಸ್ತ ಮಳಿ ಹೊಲಸ ಹಬ್ಸ್ತದ ಒಂದ್ ಕಸಿ ಸರ್. ಇದು ಹಸ್ತ ಮಳಿ ಬಂದೇ ಹಿಡಿದು 1-2 ದಿನ ಅವ್ರು ಕೊಟ್ಟದ್ರಿ, ಅದೇನ್ ಲೆಕ್ಕದಿಲ್ಲ ಸರ್. ಆ ನಮನ ಮಳಿ ಬಿದ್ದ ಸರ್. ಸರ್, ನೀವ್ ಏನ್ ಹೇಳ್ತೀರಿ ನೋಡ್ರಿ ಸರ್, ಜಿಮ್ಯಾಗ ನಮಗ್ ನಂಬಿಕೆ ಸರ್. ನೀವ್ ಏನ್ ಹೇಳ್ತೀರಿ ಸರ್ ಅದೇ ತೀರಿ ಪ್ರಕಾರ ನಡೀತೀನಿ ಸರ್ ಒಟ್ಟ. ಥ್ಯಾಂಕ್ ಯು ಸರ್. ಶೇಖರಪ್ಪ ಬಗಲಿ ಅವ್ರು ಮಾತನಾಡುತ್ತೀನಿ. ಎನ್ಗಣಕಲ್ ಗ್ರಾಮದಲ್ಲಿ ಈ ವಾರ ಒಂದಿನ ಬಿಟ್ಟು ಒಂದಿನ ಮಳೆ ಅನ್ನೋಸ್ತೂಪ್ರಿ ಸಾಧಾರಣದಿಂದ ಬಂದಿದೆ ಮಳೆ. ಆದರೂ ಇನ್ನೂ ಮಳೆ ಬರಬೇಕಾಗಿದೆ. ಗುಡುಗು ಮಿಂಚು ಮಾಡಬಂದ್ರೆ ಆ ಥರ ಮಳೆ, ಭೂಮಿ ಎಷ್ಟೇ ಮಳೆ ಆಗಿದೆ ಆದರೂ ಇನ್ನೂ ಹತ್ತಿಗಳನ್ನು ಸ್ವಲ್ಪ ಬಾಡುಮುಖ ಆಗಿದ್ದೇವೆ. ಆದರೂ ಈ ಮುಂದಿನ ವಾರದಲ್ಲಿ ಸ್ವಲ್ಪ ಮಳೆ ಆದರೆ ಸ್ವಲ್ಪ ಬೆಳೆಯನ್ನು ಚೆನ್ನಾಗಿ ಬರುತ್ತವೆ ಎಂದು ನಾವು ಭಾವಿಸಿಡುತ್ತೇವೆ. ನನ್ನ ಅಭಿನಂದನೆ. ಆತ್ಮೀಯರೇ, ಎಲ್ಲರ ಅನುಭವಗಳು ಬೇರೆ ಬೇರೆ ಇರ್ತಾವ. ನಾವು ಒಂದು ವಿಚಾರ ಮಾಡಿರ್ತೀವಿ, ಅದು ಆಗುವುದು ಇನ್ನೊಂದಾಗಿರ್ತದ. ಆದ್ದರಿಂದ ಇಂಥ ಒಂದು ಸನ್ನಿವೇಶದೊಳಗೆ ಯಾವಾಗ ಜಾಗತಿಕ ತಾಪಮಾನದಿಂದ ನಮ್ಮ ವಾತಾವರಣ ಏರುಪೇರಾಗ್ತಾ ಇದೆ, ಇಂಥ ಸಂದರ್ಭದೊಳಗೆ ಈ ಸಮಸ್ಯೆಗಳು ಇನ್ನೂ ಉಲ್ಬಣ ಆಗ್ತಾವ ಆಗ್ತಾ ಹೋಗ್ತಾವ ಅನ್ನುವಂಥ ಒಂದು ವಿಚಾರ ನಾವು ಯಾವತ್ತೂ ನಮ್ಮ ಮನಸ್ಸಿನೊಳಗೆ ಇಡಬೇಕು. ಈ ವಾತಾವರಣದ ಏರುಪೇರಿನಿಂದಾಗಿ ನಮ್ಮಲ್ಲಿ ಇರುವಂತಹ ಏನು ಸಂಪನ್ಮೂಲಗಳದಾವ, ವಿಶೇಷವಾಗಿ ನೀರಿನ ಸಂಪನ್ಮೂಲಗಳು, ನೀರಿನ ಮೂಲಗಳು, ಇವೆಲ್ಲ ಎರ್ರಾಬೇರಿಯಾಗಿ ಖಾಲಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಂತರ್ಜಲ ಖಾಲಿ ಆಗ್ತಾ ಇದೆ, ಅದರ ಜೊತೆಗೆ ಮಳೆ ತಮಗೆಲ್ಲ ಗೊತ್ತೇ ಇದೆ, ಒಂದ್ಸಲ ಹೆಚ್ಚಾಗ್ತದ, ಒಂದ್ಸಲ ಕಡಿಮೆ ಆಗ್ತದ, ಹಿಂಗಾಗಿ ಪ್ರವಾಹಗಳು ಬರ್ತಾವ, ಅದರ ಜೊತೆಗೆ ಬರ ಕೂಡ ಇರ್ತಾವ. ಇಂಥ ಪರಿಸ್ಥಿತಿಗಳು ಇರುವುದರಿಂದ ಯಾವ ಸಮಯದೊಳಗೆ ನಮ್ಮಲ್ಲಿ ಹಳ್ಳ ಕೊಳ್ಳ ನದಿಗಳು ತುಂಬಿ ಹರಿಬೇಕು, ಅಂಥ ನದಿಗಳು ಹಳ್ಳಗಳು ಒಣಗಿ ಹೋಗುದನ್ನ ನಾವು ನೋಡ್ತಾ ಇದ್ದೀವಿ. ಜೀವ ನದಿ ಅಂತ ಹೇಳಿ ಹೇಳ್ತಾ ಇದ್ದೀವಿ, ಹಿಂದಿನ ದಿನಗಳಲ್ಲಿ 12 ತಿಂಗಳು ಹರಿಯುವಂತಹ ಒಂದು ನದಿಗಳಿದ್ವು. ಆದ್ರೆ ಈಗ ಮಳೆಗಾಲದೊಳಗೆ 2-3 ತಿಂಗಳು ನದಿ ಹರಿದ್ರ ಅದೇ ಒಂದು ದೊಡ್ಡ ಮಾತು ಅನ್ನುವಂಥದ್ದನ್ನ ತಾವು ಗಮನಿಸಬೇಕು. ಇದು ನಮ್ಮ ಎಲ್ಲರ ಅನುಭವ, ಇದನ್ನ ನಾವು ಮನಸ್ಸಿನ ಮೇಲೆ ತಗೊಂಡಿರಲಿಕ್ಕಿಲ್ಲ, ಆದ್ರೆ ಇದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಒಂದ್ ಸ್ವಲ್ಪ ನಾವು ವಿಚಾರ ಮಾಡಬೇಕು, ಯಾಕೆ ನದಿಗಳು ಬರೇ 2 ತಿಂಗಳು ಹರಿತಾ ಇದ್ದಾವೆ, 3 ತಿಂಗಳು ಹರಿತಾ ಇದ್ದಾವೆ, ವರ್ಷ ಪೂರ್ತಿ ಹರಿಯುವಂತಹ ನದಿಗಳಿಗೆ ಏನಾಯ್ತು ಅನ್ನುವಂತಹ ವಿಚಾರದ ಕಡೆ ನಾವು ಇವತ್ತಿನ ದಿವಸ ಗಮನ ಕೊಡಬೇಕಾಗಿದೆ. ಒಂದು ಮಾತು ಇಲ್ಲಿ ಆತ್ಮೀಯರೇ, ಸೆಪ್ಟೆಂಬರ್ 26ನೇ ತಾರೀಖನ್ನ ಪ್ರತಿ ವರ್ಷ ವಿಶ್ವ ನದಿ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ದಿನಾಚರಣೆಯ ಬಗ್ಗೆ ಮತ್ತು ನದಿಗಳ ಪುನರುಜ್ಜೀವನದ ಬಗ್ಗೆ ಕಳೆದ ಮನ್ ಕಿ ಬಾತ್ನೊಳಗೆ ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ಬಹಳ ಅದ್ಭುತವಾದಂತಹ ವಿಚಾರಗಳನ್ನು ನಮ್ಮಿಂದ ಇಟ್ಟಿದ್ದಾರೆ. ನದಿಗಳನ್ನು ಪುನರುಜ್ಜೀವನ ಮಾಡಿಕೊಳ್ಳೋದು, ಪುನಶ್ಚೇತನಗೊಳಿಸುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲೆ ಅದ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಅವರು ಏನ್ ಹೇಳಿದ್ದಾರೆ ಮನ್ ಕಿ ಬಾತ್ನೊಳಗೆ ತಾವು ಕೇಳಿರಬಹುದು, ಆದರೂ ಕೂಡ ಇಲ್ಲಿ ಮತ್ತೊಮ್ಮೆ ನಾವು ನೆನಪು ಮಾಡಿಕೊಳ್ಳೋಣ. ಅವರ ಮಾತುಗಳನ್ನ ಕೇಳಿ ಅದರ ಪ್ರಕಾರ ನಾವು ಕೂಡ ನಮ್ದು ಏನು ರೋಲ್ ಅದ ಆ ರೋಲ್ ಅನ್ನ ನಾವು ನಿಭಾಯಿಸುವುದಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ಹೇಳ್ತಾ ಪ್ರಧಾನಮಂತ್ರಿಗಳ ನುಡಿಗಳನ್ನ ನಾವೀಗ ಕೇಳೋಣ. ಹಮಾರಿ ಯಹಾ ಕಹಾ ಗಯಾ ಹೈ ಪಿಬಂತಿ ನದ್ಯಃ ಸ್ವಯಮೇವ ನಾಂಭಃ, ಅರ್ಥಾತ್ ನದಿಯಾಂ ಅಪನಾ ಜಲ್ ಖುದ್ ನಹೀ ಪೀತಿ ಬಲ್ಕಿ ಪರೋಪಕಾರ ಕೆ ಲಿಯೆ ದೇತಿ ಹೈ. ಹಮಾರೆ ಲಿಯೆ ನದಿಯಾಂ ಏಕ್ ಭೌತಿಕ ವಸ್ತು ನಹೀ ಹೈ, ಹಮಾರೆ ಲಿಯೆ ನದಿ ಏಕ್ ಜೀವಂತ ಇಕಾಯಿ ಹೈ, ಔರ್ ತಭಿ ತೋ ಹಮ್ ನದಿಯೋ ಕೋ ಮಾ ಕಹತೆ ಹೈ. ಹಮಾರೆ ಕಿತನೆ ಹೀ ಪರ್ವ ಹೋ, ತ್ಯೋಹಾರ ಹೋ, ಉತ್ಸವ ಹೋ, ಉಮಂಗ ಹೋ, ಯ ಸಭೀ ಹಮಾರಿ ಇನ್ ಮಾತಾಓ ಕಿ ಗೋದ ಮೇ ಹೀ ತೋ ಹೋತೆ ಹೈ. ಆಪ್ ಸಬ್ ಜಾನತೆ ಹೀ ಹೈ, ಮಾಘ ಕಾ ಮಹೀನಾ ಆತಾ ಹೈ ತೋ ಹಮಾರೆ ದೇಶ ಮೇ ಬಹುತ್ ಲೋಗ್ ಪೂರೇ ಏಕ್ ಮಹೀನೆ ಮಾ ಗಂಗಾ ಯಾ ಕಿಸಿ ಔರ್ ನದಿ ಕೆ ಕಿನಾರೆ ಕಲ್ಪವಾಸ ಕರ್ತೆ ಹೈ. ಅಬ್ ತೋ ಯ ಪರಂಪರಾ ನಹೀ ರಹಿ, ಲೇಕಿನ್ ಪಹಲೆ ಕೆ ಜಮಾನೆ ಮೇ ತೋ ಪರಂಪರಾ ಥಿ ಕಿ ಘರ್ ಮೇ ಸ್ನಾನ ಕರ್ತೆ ಹೈ ತೋ ಭೀ ನದಿಯೋ ಕಾ ಸ್ಮರಣ ಕರ್ನೆ ಕಿ ಪರಂಪರಾ ಆಜ್ ಭಲೆ ಲುಪ್ತ ಹೋ ಗಯಿ ಹೋ ಯಾ ಕಹೀ ಬಹುತ್ ಅಲ್ಪ ಮಾತ್ರಾ ಮೇ ಬಚಿ ಹೋ, ಲೇಕಿನ್ ಏಕ್ ಬಹುತ್ ಬಡಿ ಪರಂಪರಾ ಥಿ ಜೋ ಪ್ರಾತಃ ಮೇ ಹೀ ಸ್ನಾನ ಕರ್ತೆ ಸಮಯ ಹೀ ವಿಶಾಲ ಭಾರತ ಕೆ ಏಕ್ ಯಾತ್ರಾ ಕರಾ ದೇತಿ ಥಿ, ಮಾನಸಿಕ ಯಾತ್ರಾ ದೇಶ ಕೆ ಕೋನೆ ಕೋನೆ ಸೆ ಜೋಡನೆ ಕಿ ಪ್ರೇರಣಾ ಬನ್ ಜಾತಿ ಥಿ. ಔರ್ ವೋ ಕ್ಯಾ ಥಾ, ಭಾರತ ಮೇ ಸ್ನಾನ ಕರ್ತೆ ಸಮಯ ಏಕ್ ಶ್ಲೋಕ ಬೋಲ್ನೆ ಕಿ ಪರಂಪರಾ ರಹಿ ಹೈ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿ ಕುರು. ಪಹಲೆ ಹಮಾರೆ ಘರೋ ಮೇ ಪರಿವಾರ ಕೆ ಬಡೆ ಯ ಶ್ಲೋಕ ಬಚ್ಚೋ ಕೋ ಯಾದ ಕರವಾತೆ ಥೆ, ಔರ್ ಇಸ್ಸೆ ಹಮಾರೆ ದೇಶ ಮೇ ನದಿಯೋ ಕೋ ಲೇಕರ್ ಆಸ್ಥಾ ಭೀ ಪೈದಾ ಹೋತಿ ಥಿ. ವಿಶಾಲ ಭಾರತ ಕಾ ಏಕ್ ಮಾನಚಿತ್ರ ಮನ್ ಮೇ ಅಂಕಿತ ಹೋ ಜಾತಾ ಥಾ, ನದಿಯೋ ಕೆ ಪ್ರತಿ ಜುಡಾವ್ ಬನ್ತಾ ಥಾ. ಜಿಸ್ ನದಿ ಕೋ ಮಾ ಕೆ ರೂಪ ಮೇ ಹಮ್ ಜಾನತೆ ಹೈ, ದೇಖ್ತೆ ಹೈ, ಜೀತೆ ಹೈ, ಉಸ್ ನದಿ ಕೆ ಪ್ರತಿ ಏಕ್ ಆಸ್ಥಾ ಕಾ ಭಾವ ಪೈದಾ ಹೋತಾ ಥಾ, ಏಕ್ ಸಂಸ್ಕಾರ ಪ್ರಕ್ರಿಯಾ ಥಿ. ಸಾಥಿಯೋ, ಜಬ್ ಹಮಾರೆ ದೇಶ ಮೇ ನದಿಯೋ ಕಿ ಮಹಿಮಾ ಪರ್ ಬಾತ್ ಕರ್ ರಹೆ ಹೈ ತೋ ಸ್ವಾಭಾವಿಕ ರೂಪ ಸೆ ಹರ್ ಕೋಯಿ ಏಕ್ ಪ್ರಶ್ನ ಉಠಾಯೇಗಾ, ಔರ್ ಪ್ರಶ್ನ ಉಠಾನೆ ಕಾ ಹಕ್ ಭೀ ಹೈ, ಔರ್ ಇಸ್ಕಾ ಜವಾಬ್ ದೇನಾ ಯೇ ಹಮಾರಿ ಜಿಮ್ಮೇವಾರಿ ಭೀ ಹೈ. ಕೋಯಿ ಭೀ ಸವಾಲ್ ಪೂಛೇಗಾ ಕಿ ಭೀ ಆಪ್ ನದಿ ಕೆ ಇತನೆ ಗೀತ ಗಾ ರಹೆ ಹೋ, ನದಿ ಕೋ ಮಾ ಕಹ ರಹೆ ಹೋ, ತೋ ಯೇ ನದಿ ಪ್ರದೂಷಿತ ಕ್ಯೋ ಹೋ ಜಾತಿ ಹೈ. ಹಮಾರೆ ಶಾಸ್ತ್ರೋ ಮೇ ತೋ ನದಿಯೋ ಮೇ ಜರಾ ಸಾ ಪ್ರದೂಷಣ ಕರ್ನೆ ಕೋ ಭೀ ಗಲತ್ ಬತಾಯಾ ಗಯಾ ಹೈ, ಔರ್ ಹಮಾರಿ ಪರಂಪರಾಯೇ ಭೀ ಐಸೆ ರಹಿ ಹೈ. ಆಪ್ ತೋ ಜಾನತೆ ಹೈ ಹಮಾರೆ ಹಿಂದೂಸ್ತಾನ್ ಕಾ ಜೋ ಪಶ್ಚಿಮೀ ಹಿಸ್ಸಾ ಹೈ, ಖಾಸ್ ಕರ್ಕೆ ಗುಜರಾತ್ ಔರ್ ರಾಜಸ್ಥಾನ್, ವಹಾಂ ಪಾನಿ ಕಿ ಬಹುತ್ ಕಮಿ ಹೈ, ಕೈ ಬಾರ್ ಅಕಾಲ್ ಪಡ್ತಾ ಹೈ, ಔರ್ ಇಸ್ಲಿಯೇ ವಹಾಂ ಕೆ ಸಮಾಜ ಜೀವನ್ ಮೇ ಏಕ್ ನಯೀ ಪರಂಪರಾ ಡೆವಲಪ್ ಹುಯಿ ಹೈ. ಜೈಸೆ ಗುಜರಾತ್ ಮೇ ಬಾರಿಶ್ ಕಿ ಶುರುವಾತ್ ಹೋತಿ ಹೈ ತೋ ಗುಜರಾತ್ ಮೇ ಜಲ ಜಿಲ್ನಿ ಏಕಾದಶಿ ಮನಾತೆ ಹೈ, ಮತಲಬ್ ಕಿ ಆಜ್ ಕೆ ಯುಗ್ ಮೇ ಹಮ್ ಜಿಸ್ಕೋ ಕಹತೆ ಹೈ ಕ್ಯಾಚ್ ದ ರೇನ್, ವೋ ವಹಿ ಬಾತ್ ಹೈ ಕಿ ಜಲ್ ಕೆ ಏಕ್ ಏಕ್ ಬಿಂದು ಕೋ ಅಪನೆ ಮೇ ಸಮೇಟ್ನಾ, ಜಲ ಜಿಲ್ನಿ. ಉಸಿ ಪ್ರಕಾರ ಸೆ ಬಾರಿಶ್ ಕೆ ಬಾತ್ ಬಿಹಾರ್ ಔರ್ ಪೂರಬ್ ಕೆ ಹಿಸ್ಸೋ ಮೇ ಛಠ್ ಕಾ ಮಹಾಪರ್ವ ಮನಾಯಾ ಜಾತಾ ಹೈ. ಮುಜೆ ಉಮೀದ್ ಹೈ ಕಿ ಛಠ್ ಪೂಜಾ ಕೋ ದೇಖ್ತೆ ಹುಯೆ ನದಿಯೋ ಕೆ ಕಿನಾರೆ ಘಾಟೋ ಕಿ ಸಫಾಯಿ ಔರ್ ಮರಮ್ಮತ್ ಕಿ ತಯಾರಿ ಶುರು ಕರ್ ದಿ ಗಯಿ ಹೋಗಿ. ಹಮ್ ನದಿಯೋ ಕಿ ಸಫಾಯಿ ಔರ್ ಉನ್ನೆ ಪ್ರದೂಷಣ ಸೆ ಮುಕ್ತ ಕರ್ನೆ ಕಾ ಕಾಮ್ ಸಬ್ಕೆ ಪ್ರಯಾಸ ಔರ್ ಸಬ್ಕೆ ಸಹಯೋಗ ಸೆ ಕರ್ ಹೀ ಸಕ್ತೆ ಹೈ. ನಮಾಮಿ ಗಂಗೆ ಮಿಷನ್ ಭೀ ಆಜ್ ಆಗೆ ಬಢ್ ರಹಾ ಹೈ ತೋ ಇಸ್ಮೇ ಸಭೀ ಲೋಗೋ ಕೆ ಪ್ರಯಾಸ ಏಕ್ ಪ್ರಕಾರ ಸೆ ಜನ್ ಜಾಗೃತಿ ಜನ್ ಆಂದೋಲನ್ ಉಸ್ಕಿ ಬಹುತ್ ಬಡಿ ಭೂಮಿಕಾ ಹೈ. ಸಾಥಿಯೋ, ಜಬ್ ನದಿ ಕಿ ಬಾತ್ ಹೋ ರಹಿ ಹೈ, ಮಾ ಗಂಗಾ ಕಿ ಬಾತ್ ಹೋ ರಹಿ ಹೈ, ತೋ ಏಕ್ ಔರ್ ಬಾತ್ ಕಿ ಔರ್ ಭೀ ಆಪ್ಕಾ ಧ್ಯಾನ್ ಆಕರ್ಷಿತ ಕರ್ನೆ ಕಾ ಮನ್ ಕರ್ತಾ ಹೈ. ಬಾತ್ ಜಬ್ ನಮಾಮಿ ಗಂಗೆ ಕಿ ಹೋ ರಹಿ ಹೈ तो जरूर एक बात पर आपका ध्यान गया होगा और हमारे नौजवानों का तो पक्का गया होगा, आजकल एक विशेष ई ऑक्शन ई नीलामी चल रही है। ये इलेक्ट्रॉनिक नीलामी उन उपहारों की हो रही है जो मुझे समय समय पर लोगों ने दिए हैं। इस नीलामी से जो पैसा आएगा वो नमामि गंगे अभियान के लिए ही समर्पित किया जाता है। आप जिस आत्मीय भावना के साथ मुझे उपहार देते हैं उसी भावना को ये अभियान और मजबूत करता है। साथियों, देश भर में नदियों को पुनर्जीवित करने के लिए, पानी की स्वच्छता के लिए सरकार और समाज सेवी संगठन निरंतर कुछ न कुछ करते रहते हैं। आज से नहीं, दशकों से ही चलता रहता है। कुछ लोग तो ऐसे कामों के लिए अपने आप को समर्पित कर चुके होते हैं और यही परंपरा, यही प्रयास, यही आस्था हमारी नदियों को बचाए हुए हैं। और हिंदुस्तान के किसी भी कोने से जब ऐसी खबरें मेरे कान पे आती हैं, ऐसे काम करने वालों के प्रति एक बड़ा आदर का भाव मेरे मन में जगता है और मेरा भी मन करता है कि वो बातें आपको बताऊं। आप देखिए, तमिलनाडु के वेल्लोर और तिरुवन्नामलाई जिले का एक उदाहरण देना चाहता हूं। यहां एक नदी बहती है, नागा नदी। अब ये नागा नदी बरसों पहले सूख गई थी, इस वजह से वहां का जलस्तर भी बहुत नीचे चला गया था, लेकिन वहां की महिलाओं ने बीड़ा उठाया कि वो अपनी नदी को पुनर्जीवित करेगी। फिर क्या था, उन्होंने लोगों को जोड़ा, जन भागीदारी से नहरें खोदी, चेक डैम बनाए, रिचार्ज कुएं बनाए। आपको भी जानकर के खुशी होगी साथियों कि आज वो नदी पानी से भर गई है। और जब नदी पानी से भर जाती है ना, तो मन को इतना सुकून मिलता है, मैंने प्रत्यक्ष इसका अनुभव किया है। आप में से बहुत लोग जानते होंगे कि जिस साबरमती के तट पर महात्मा गांधी ने साबरमती आश्रम बनाया था, पिछले कुछ दशकों में ये साबरमती नदी सूख गई थी। साल में 6-8 महीने पानी नजर ही नहीं आता था, लेकिन नर्मदा नदी और साबरमती नदी को जोड़ दिया। तो अगर आज आप अहमदाबाद जाओगे तो साबरमती नदी का पानी ऐसा मन को प्रफुल्लित करता है। इसी तरह बहुत सारे काम जैसे तमिलनाडु की हमारी ये बहनें कर रही हैं, देश के अलग अलग कोने में चल रहे हैं। मैं तो जानता हूं कई हमारे धार्मिक परंपरा से जुड़े हुए संत हैं, गुरुजन हैं, वे भी अपनी आध्यात्मिक यात्रा के साथ साथ पानी के लिए, नदी के लिए बहुत कुछ कर रहे हैं। कई नदियों के किनारे पेड़ लगाने का अभियान चला रहे हैं, तो कहीं नदियों में बह रहे गंदे पानी को रोका जा रहा है। साथियों, वर्ल्ड रिवर डे जब आज मना रहे हैं, तो इस काम से समर्पित सबकी मैं सराहना करता हूं, अभिनंदन करता हूं। लेकिन हर नदी के पास रहने वाले लोगों को, देशवासियों को मैं आग्रह करूंगा कि भारत में कोने कोने में साल में एक बार तो नदी उत्सव मनाना ही चाहिए। ಆತ್ಮೀಯರೆ, ಪ್ರಧಾನಮಂತ್ರಿಗಳು ಎಷ್ಟು ಅದ್ಭುತವಾದಂತಹ ವಿಚಾರವನ್ನ ನಮ್ಮುಂದ ಇಟ್ಟಿದ್ದಾರೆ. ನಮಗೆ ಬೇಕಾದಂತಹ ಯಾವುದೇ ಒಂದು ವಿಚಾರ ಆಗಿರಲಿ, ಆ ವಿಚಾರವನ್ನ ನಾವು ಅನುಷ್ಠಾನಕ್ಕೆ ತರಬೇಕು ಅಂತಂದ್ರ ಅದನ್ನ ನಮ್ಮ ಕೆಲಸ ಅಂತೇಳಿ ತಿಳ್ಕೊಳ್ಬಾರ್ದು, ಅದನ್ನ ಜವಾಬ್ದಾರಿ ಅಂತೇಳಿ ತಿಳ್ಕೊಂಡು ಅದನ್ನ ನಾವು ಉತ್ಸವವನ್ನಾಗಿ ಪರಿವರ್ತನೆ ಮಾಡಿದರೆ ಅದರಿಂದ ಅದ್ಭುತವಾದಂತಹ ಫಲಿತಾಂಶಗಳನ್ನ ನಾವು ಪಡಿತೀವಿ ಅನ್ನುವಂತಹ ಮಾತೇನದ, ಅದು ನಮ್ಮ ನಿಮ್ಮೆಲ್ಲರಿಗೆ ಸ್ಫೂರ್ತಿ ಆಗ್ತದ. ಇದೇ ನಿಟ್ಟಿನೊಳಗೆ ನಾವು ಕೂಡ ಕಾರ್ಯಪ್ರವೃತ್ತರಾಗೋಣ ಅಂತೇಳಿ ಹೇಳ್ತಾ ಮುಂದಿನ ವಿಚಾರವನ್ನ ನೋಡೋಣ. ಆತ್ಮೀಯರೇ, ಈಗ ಹಸ್ತಾಮಳೆಯ ಅವಧಿ ನಡೆದ, ಹಸ್ತಾಮಳೆ ಅಕ್ಟೋಬರ್ 10 ತನಕ ಇರ್ತದ. ಈ ಸಲ ಹಸ್ತಾಮಳೆ ಅಲ್ಪವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ರು. ಮಾನ್ಸೂನ್ ಈ ಸಮಯದೊಳಗೆ ದುರ್ಬಲ ಆಗ್ತದ, ಅದರ ಶಕ್ತಿ ಕಡಿಮೆ ಆಗ್ತದ ಅನ್ನುವಂತಹ ಮಾತಿತ್ತು. ಮಲೆನಾಡು ಮತ್ತು ಬಯಲುಸೀಮೆಗಳಲ್ಲಿ ಸ್ವಲ್ಪ ಥಂಡಿ ಹೆಚ್ಚುತ್ತದೆ ಅನ್ನುವಂತಹ ಮಾತು ಕೂಡ ಈ ಸಂದರ್ಭದೊಳಗಿತ್ತು. ಆದರೂ ಕೂಡ ನಮ್ಮ ಬಯಲುಸೀಮೆಯೊಳಗೆ ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ, ಬಹಳಷ್ಟು ಧಗಿ, ಬಹಳಷ್ಟು ಕಾವು ಇರುವಂತಹದ್ದನ್ನ ನಾವು ಈ ಸಮಯದೊಳಗೆ ಅನುಭವಿಸ್ತಾ ಇದ್ದೀವಿ. ದಿನಾಂಕ 5, 6, 9, 10 ಈ ದಿನಗಳಂದು ಉತ್ತಮ ಮಳೆ ಹಸ್ತ ನಕ್ಷತ್ರ ತರ್ತದ ಅನ್ನುವಂತಹ ಒಂದು ಸೂಚನೆ ಅದ. ಇನ್ನ 10 ತಾರೀಕು ಚಿತ್ತಾಮಳೆಯ ಪ್ರವೇಶ ಆಗ್ತಾ ಇದೆ. ಚಿತ್ತಾಮಳೆಯ ಅವಧಿ ಅಕ್ಟೋಬರ್ 24 ತನಕ ಇರ್ತದ. ಈ ಸಲ ಚಿತ್ತಾದ ಚಿತ್ತ ಏನ್ ಹೇಳ್ತದ ಅಂತಂದ್ರ, ಈ ಹಂಗಾಮಿನೊಳಗ ಚಿತ್ತಿ ಮಳೆ ಅತ್ಯಲ್ಪ ವೃಷ್ಟಿಯನ್ನ ತರ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಈ ಟೈಮಿಗೆ ರಾಜ್ಯದೊಳಗ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದ ಅನ್ನುವಂತಹ ಮಾತು ಅದ. ದೇಶದ ಕೆಲವು ಕಡೆ ಜಡಿಮಳೆ ಸಂಭವ ಅದ ಅಂತೇಳಿ ಹೇಳ್ತಾ ಇದ್ದಾರೆ. ವಾಯವ್ಯ ಭಾರತದೊಳಗ ಕೆಲವು ಕಡೆ ಜೋರು ಮಳೆ ಬರಬಹುದು. 3 ಮತ್ತು 4 ಚರಣಗಳಲ್ಲಿ ಆಗ್ನೇಯ ಕರ್ನಾಟಕದೊಳಗ ಸಾಮಾನ್ಯ ಮಳೆ ಸಂಭವ ಅದ ಅಂತೇಳಿ ಹೇಳ್ತಾ ಇದ್ದಾರೆ. ಕರ್ನಾಟಕದ ಕೆಲವು ಕಡೆ ಮಂಜು ಕವಿದ ವಾತಾವರಣ ಇರಬಹುದಾಗಿದೆ. ದಿನಾಂಕ ಅಕ್ಟೋಬರ್ 11, 13, 14, 16, 18, 19, 20, 21, 23 ಈ ದಿನಗಳಂದು ಉತ್ತಮ ಮಳೆ ಆಗ್ತದ ಅನ್ನುವಂತಹ ಸೂಚನೆ ಅದ. ದಿನಾಂಕಗಳನ್ನ ಇನ್ನೊಮ್ಮೆ ಗಮನಿಸಬೇಕು. ಅಕ್ಟೋಬರ್ 11, 13, 14, 16, 18, 19, 20, 21, 23 ಈ ದಿನಗಳಂದು ಉತ್ತಮ ಮಳೆ ಆಗ್ತದ ಅನ್ನುವಂತಹ ಮಾತನ್ನ ತಾವು ಗಮನದೊಳಗ ಇಡಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಅಕ್ಟೋಬರ್ 6 ಬರುವ ಮಂಗಳವಾರ ಅಕ್ಟೋಬರ್ 12 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ವಾತಾವರಣ ಇರಬಹುದು. ಈ ಮಳೆಯ ಜೊತೆಗೆ ಗುಡುಗು ಮಿಂಚುಗಳು ಬಹಳಷ್ಟು ಸಂದರ್ಭದೊಳಗ ಮತ್ತೆ ಬಹಳಷ್ಟು ಪ್ರಮಾಣದೊಳಗ ಈ ಗುಡುಗು ಮಿಂಚುಗಳು ಈಗ ಇರಬಹುದಾಗಿದೆ ಅನ್ನೋದನ್ನ ಗಮನಿಸಬೇಕು. ಅಕ್ಟೋಬರ್ ಸಮಯದೊಳಗ ಅಂತಂದ್ರೆ ಹಿಂಗಾರಿ ಮಳೆ ಏನು ಶುರು ಆಗ್ತಾವ ಆ ಸಮಯದೊಳಗ ಈ ಗುಡುಗು ಮಿಂಚುಗಳು ಹೆಚ್ಚಿರ್ತಾವ ಅನ್ನೋದನ್ನ ಗಮನಿಸಬೇಕು. ಗುಡುಗು ಮಿಂಚು ಅದರ ಜೊತೆಗೆ ಸಿಡ್ಲು ಕೂಡ ತಾವು ಎಚ್ಚರಿರಬೇಕು. ಗಿಡದ ಕೆಳಗ ಯಾರು ನಿಲ್ಲಬಾರದು, ಅಂತಹ ತಪ್ಪನ್ನು ಮಾಡಬಾರದು. ಆಮೇಲೆ ಮೊಬೈಲ್ನೊಳಗ ಮಾತಾಡಬಾರದು. ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ, ಹಿಂಗ ತರಹೇವಾರಿ ಸನ್ನಿವೇಶಗಳನ್ನ ನಾವು ಈ ಸಮಯದೊಳಗ ನೋಡಬಹುದು. ಬಿಸಿಲು ಕೂಡ ಇರಬಹುದಾಗಿದೆ. ವಾರಪೂರ್ತಿ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗಬಹುದಾಗ್ಯದ ಅನ್ನುವಂತಹ ಸೂಚನೆ ಅದ. ಮೊದಲಿನ 4 ಅಂದ್ರ 6-9 ತನಕ, ಬುಧವಾರದಿಂದ ಶನಿವಾರದ ತನಕ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿಸ್ತಾ ಇದ್ದಾರೆ. ಅದರ ನಂತರ ರವಿವಾರದಿಂದ ಮಂಗಳವಾರ ತನಕ 10-12 ತನಕ ಬಹುತೇಕ ವ್ಯಾಪಕವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಆದರೂ ಕೂಡ ಕೆಲವೊಮ್ಮೆ ಚದುರಿದಂಗ ಮಳೆ ಸಾಧ್ಯತೆಗಳು ಕೂಡ ಅದಾವ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಈ ಸಮಯದೊಳಗ ಮಾಡಬಹುದು ಅನ್ನುವಂತಹ ವಿಚಾರ ಅದ. ಒಟ್ಟಿನೊಳಗೆ ಹೇಳಬೇಕಪ್ಪ ಅಂತಂದ್ರ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯ ವಾತಾವರಣ, ಬಿಸಿಲಿನ ವಾತಾವರಣ, ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ ಎಲ್ಲಾ ಈ ಸಮಯದೊಳಗ ಇರಬಹುದಾಗಿದೆ. ಇದು ಸ್ಥೂಲವಾಗಿ ಆಯಿತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 6 ಮಳೆಯ ಸಾಧ್ಯತೆಗಳು 80%, ಗುರುವಾರ 7, ಶುಕ್ರವಾರ 8, ಸೋಮವಾರ 11, ಈ 3 85%, ಶನಿವಾರ 9, ರವಿವಾರ 10, 90%, ಮಂಗಳವಾರ 12, 75% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಬುಧವಾರ 6 ಮಳೆಯ ಸಾಧ್ಯತೆಗಳು 80%, ಗುರುವಾರ 7, ಶುಕ್ರವಾರ 8, ಈ 85%, ಶನಿವಾರ 9, ರವಿವಾರ 10, ಈ 90%, ಸೋಮವಾರ 11, ಮಂಗಳವಾರ 12, ಈ 75% ಅನ್ನುವಂತಹ ಸೂಚನೆ ಬೀದರ್ ಜಿಲ್ಲೆಗೆ ಇದೆ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 6, ಗುರುವಾರ 7, ಶನಿವಾರ 9, ಅಲ್ಲದೆ ಸೋಮವಾರ 11 ಮಳೆಯ ಸಾಧ್ಯತೆಗಳು 85%, ಶುಕ್ರವಾರ 8, ಮಂಗಳವಾರ 12, ಈ 80%, ರವಿವಾರ 10, 90% ಅನ್ನುವಂತಹ ಸೂಚನೆ ರಾಯಚೂರು ಜಿಲ್ಲೆ ಒಳಗ ಅದ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 6 ಮಳೆಯ ಸಾಧ್ಯತೆಗಳು 75%, ಗುರುವಾರ 7, ಶುಕ್ರವಾರ 8, ಈ 85%, ಶನಿವಾರ 9, ರವಿವಾರ 10, ಸೋಮವಾರ 11, ಈ 90%, ಮಂಗಳವಾರ 12 80% ಅನ್ನುವಂತಹ ಸೂಚನೆ ವಿಜಯಪುರ ಜಿಲ್ಲೆಗೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 6, ಗುರುವಾರ 7, ಶನಿವಾರ 9, ರವಿವಾರ 10, ಸೋಮವಾರ 11, ಈ 5 ಮಳೆಯ ಸಾಧ್ಯತೆಗಳು 90%, ಶುಕ್ರವಾರ 8ನೇ ತಾರೀಕು ಅಲ್ಲದೆ ಮಂಗಳವಾರ 12ನೇ ತಾರೀಕು ಶೇಕಡಾ 85% ಅನ್ನುವಂತಹ ಸೂಚನೆ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂತಹದ್ದು ಇದೆ. ಇನ್ನ ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 6ನೇ ತಾರೀಕು, ಶುಕ್ರವಾರ 8 ಮತ್ತು ಮಂಗಳವಾರ 12ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 80%. ಗುರುವಾರ 7ನೇ ತಾರೀಕು, ಶನಿವಾರ 9, ರವಿವಾರ 10, ಈ ಮೂರು ದಿವಸ ಶೇಕಡಾ 90, ಸೋಮವಾರ 11ನೇ ತಾರೀಕು ಶೇಕಡಾ 85% ಅನ್ನುವಂತಹ ಸೂಚನೆ ಯಾದಗಿರಿ ಜಿಲ್ಲೆ ಒಳಗ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 6ನೇ ತಾರೀಕು, ಶನಿವಾರ 9, ರವಿವಾರ 10, ಸೋಮವಾರ 11, ಈ ನಾಲ್ಕು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 90%. ಗುರುವಾರ 7ನೇ ತಾರೀಕು 75, ಮಂಗಳವಾರ 12ನೇ ತಾರೀಕು 85% ಅನ್ನುವಂತಹ ಸೂಚನೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತದ್ದು ಇದೆ. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 6ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 75, ಗುರುವಾರ 7ನೇ ತಾರೀಕು ಅಲ್ಲದೆ ಮಂಗಳವಾರ 12ನೇ ತಾರೀಕು ಶೇಕಡಾ 85, ಶುಕ್ರವಾರ 8, ಶನಿವಾರ 9, ರವಿವಾರ 10, ಸೋಮವಾರ 11, ಈ ನಾಲ್ಕು ದಿವಸ ಶೇಕಡಾ 90% ಅನ್ನುವಂತಹ ಸೂಚನೆ ಬಾಗಲಕೋಟೆ ಜಿಲ್ಲೆ ಒಳಗ ಅದ. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 6, ಶುಕ್ರವಾರ 8, ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 80%, ಗುರುವಾರ 7ನೇ ತಾರೀಕು ಅಲ್ಲದೆ ಸೋಮವಾರ 11ನೇ ತಾರೀಕು ಶೇಕಡಾ 85, ಶನಿವಾರ 9, ರವಿವಾರ 10, ಈ ಎರಡು ದಿವಸ ಶೇಕಡಾ 90, ಅಲ್ಲದೆ ಮಂಗಳವಾರ 12ನೇ ತಾರೀಕು ಶೇಕಡಾ 70% ಅನ್ನುವಂತಹ ಸೂಚನೆ ಸೊಲ್ಲಾಪುರ ಜಿಲ್ಲೆಯೊಳಗ ಅದ. ಇನ್ನು ನೆರೆಯ ಜೈರಾಬಾದ್ ತಾಲೂಕಿನೊಳಗ 6ನೇ ತಾರೀಕು ಅಲ್ಲದೆ ಮಂಗಳವಾರ 12ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 75, ಗುರುವಾರ 7ನೇ ತಾರೀಕು, ಸೋಮವಾರ 11ನೇ ತಾರೀಕು ಶೇಕಡಾ 80, ಆ ನಂತರ ಮೂರು ದಿವಸಗಳು ಶುಕ್ರವಾರ 8, ಶನಿವಾರ 9, ರವಿವಾರ 10, ಈ ದಿನಗಳಂದು ಶೇಕಡಾ 90% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಆತ್ಮೀರೆ, ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ನೋಡಿದ್ವಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರ, ಬರುವ ವಾರ ಬಹುತೇಕ ಮಳೆಯ ವಾತಾವರಣವನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲಾ ಬಗೆಯ ಸನ್ನಿವೇಶಗಳನ್ನ ಈ ವಾರ ನೋಡಬಹುದು. ಬಹುತೇಕ ಒಳ್ಳೆ ಮಳೆಯನ್ನ ನಾವು ಈ ಸಮಯದೊಳಗ ಪಡೀತಾ ಇದ್ದೀವಿ ಅನ್ನುವಂತಹ ವಿಚಾರ ತಾವು ಗಮನಿಸಬೇಕು. ತಮಗ ಕೃಷಿ ಮಾಡುವುದಕ್ಕ ಅವಕಾಶಗಳು ಸಿಗಬಹುದು, ಸಿಗಲಿಕ್ಕಿಲ್ಲ. ಆದ್ರಿಂದ ಈ ಒಂದು ವಾರ ತಾವು ಸ್ವಲ್ಪ ತಮ್ಮ ಕೃಷಿ ಚಟುವಟಿಕೆಗಳನ್ನ, ಬಿತ್ತನೆ ಇರಬಹುದು ಅಥವಾ ಸ್ಪ್ರೇ ಇರಬಹುದು ಅಥವಾ ಬೇರೆ ಬೇರೆ ಚಟುವಟಿಕೆಗಳಿರಬಹುದು, ಅವನ್ನ ಸ್ವಲ್ಪ ಮುಂದೆ ಹಾಕುವಂತಹ ಸಾಧ್ಯತೆಗಳು ಕಂಡು ಬರಬಹುದು ಅನ್ನುವಂತಹ ವಿಚಾರದ. ಆದ್ರಿಂದ ತಮ್ಮ ತಮ್ಮಲ್ಲಿ ಏನು ಸನ್ನಿವೇಶಗಳು ನಿರ್ಮಾಣ ಆಗ್ತಾವ ಅದರ ಪ್ರಕಾರ ತಾವು ತಮ್ಮ ಯೋಜನೆಗಳನ್ನ ಹಾಕೊಳ್ಬೇಕಾಗ್ತದೆ. ಎಲ್ಲೆಲ್ಲಿ ನೀರು ನಿಂತಾವ ಅವನ್ನ ಆದಷ್ಟು ಹೊರಗೆ ತೆಗೆಯುವಂತಹ ಒಂದು ಕೆಲಸವನ್ನ ಮಾಡಬೇಕು. ಆಮೇಲೆ ಈಗಾಗಲೇ ನಾವು ತಮಗ ನೆನಪು ಮಾಡಿಕೊಟ್ಟಂಗ, ಈ ಹಿಂಗಾರಿ ಸಮಯದೊಳಗ ಬಹಳಷ್ಟು ವಾತಾವರಣದ ಸನ್ನಿವೇಶನೆ ಇರ್ತದೆ, ಅದು ಒಂದ್ ಸ್ವಲ್ಪ ರುದ್ರಾವತಾರ ಇರ್ತದೆ. ಕೆಲವೊಮ್ಮೆ ಬಹಳಷ್ಟು ಗುಡುಗು, ಮಿಂಚು, ಸಿಡಿಲು ಬೀಳುವಂತಹ ಸಂದರ್ಭಗಳು ಇರ್ತಾವ. ಆದ್ರಿಂದ ಈ ಸನ್ನಿವೇಶವನ್ನ ತಾವು ಗಂಭೀರವಾಗಿ ಪರಿಗಣಿಸಬೇಕು. ಸೂಕ್ತವಾದಂತಹ ಎಚ್ಚರಿಕೆ ಕ್ರಮಗಳನ್ನ, ಸುರಕ್ಷತಾ ಕ್ರಮಗಳನ್ನ ತಗೊಂಡು ತಾವು ಕೆಲಸಗಳನ್ನ ಮಾಡಬೇಕು. ಸಾಧ್ಯ ಆದಷ್ಟು ತಾವು ಮೊಬೈಲ್ನೊಳಗ ಮಾತಾಡುವುದನ್ನ ನಿಲ್ಲಿಸಬೇಕು. ಆಮೇಲೆ ನೀರಿನ ಮೂಲಗಳ ಹತ್ರ ಇರುವುದನ್ನ ತಪ್ಪಿಸಬೇಕು. ಯಾವಾಗ ಗುಡುಗು ಮಿಂಚಿನ ಸಂದರ್ಭ ಬಂದಾಗ ಆದಷ್ಟು ತಾವು ಮನೆಯೊಳಗ ಇರುವುದಕ್ಕೆ ಪ್ರಯತ್ನ ಮಾಡ್ರಿ. ಆದಷ್ಟು ಜಲ್ದಿ ತಮ್ಮ ಕೆಲಸಗಳನ್ನ ಮುಗಿಸಿ ತಾವು ಮನೆಗೆ ವಾಪಸ್ ಆಗುವಂತಹ ಒಂದು ಕೆಲಸವನ್ನ ಮಾಡಬೇಕು. ಆಮೇಲೆ ಜಾನುವಾರುಗಳಿರ್ತಾವ, ಕುರಿ ಹಿಂಡುಗಳಿರ್ತಾವ, ಅವುಗಳನ್ನ ನಾವು ರಕ್ಷಣೆ ಮಾಡುವುದು ಬಹಳ ಮುಖ್ಯ. ಆದ್ರಿಂದ ಇದರ ಕಡೆ ತಾವು ಗಮನ ಕೊಟ್ಟು ಆದಷ್ಟು ಯಾವುದೇ ಹಾನಿ ಆಗಲಾರದಂಗ ನೋಡಿಕೊಳ್ಬೇಕು. ಈ ವಾತಾವರಣದೊಳಗ ಬದಲಾವಣೆಗಳು ಆಗಬಹುದು. ಹಿಂದಿನ ವಾರ ಕೂಡ ನೋಡಿದೀವಿ, ಅದರ ಹಿಂದಿನ ವಾರ ಕೂಡ ನೋಡಿದ್ವಿ, ಸಾಕಷ್ಟು ಬದಲಾವಣೆಗಳನ್ನ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಆದ್ರಿಂದ ನಮ್ಮ ಹತ್ತಿರ ಎಷ್ಟೇ ಒಂದು ಒಳ್ಳೆಯ ಮುನ್ಸೂಚನೆ ಅದ ಅಂತಂದ್ರೂ ಕೂಡ ಎಲ್ಲಾ ಪರಿಸ್ಥಿತಿಗಳಿಗೆ ನಾವು ತಯಾರಿರಬೇಕು ಅನ್ನುವಂತಹ ಮಾತನ್ನ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ತಿಕ್ಕೋಟದ ಶ್ರೀಮತಿ ಗೌರವ ಮಾದಾರ್ ಹಾಗೂ ಸಗ್ಗಡಿಗರಿಂದ ಚೌಡಿಕಿ ಪದಗಳು. ಜಗದಂಬ